ಸೊ ಈ ರೀತಿ ತಾವು ಮಾಡುವುದರಿಂದ ಏನಾಗುತ್ತೆ, ಅದರ ಒಂದು ಪೋಷಕಾಂಶಗಳ ಲಭ್ಯತೆ ಭೂಮಿಗೆ ಚೆನ್ನಾಗಿ ಬರ್ತೈತೆ. ಹಾಗೆಯೇ ನಾವು ಮುಂಗಾರಿನ ಹಂಗಾಮ ಅಂದ ತಕ್ಷಣ ಹೆಸರು ಬಿತ್ತನೆಯನ್ನ ನೆನಪಾಗುತ್ತೆ. ಸೊ ಹೆಸರಿಗಾಗಿ ನಾವು ಉತ್ತಮ ಒಂದು ತಳಿ ಏನಪ್ಪಾ ಅಂತಂದ್ರೆ BGS 9 ಅಂತಿದೆ. ಅದು ನಾವು ಮೇ ದಿಂದ June 15 ಅಥವಾ June 20 ಸಹ ನಾವು ಬಿತ್ತನೆಯನ್ನ ಕೈಗೊಳ್ಳಬಹುದು. ಅದು ನಾವು ಪ್ರತಿ ಎಕರೆಗೆ 5-6 kg ಬೀಜವನ್ನ ಉಪಯೋಗಿಸಬಹುದು. ಆ ಬಿತ್ತುವುದಕ್ಕಿಂತ ಮುಂಚೆ ನಾವು 200 g ರೈಸೋಬಿಯಂ ಅನ್ನ ಬೀಜೋಪಚಾರ ಮಾಡಿ ಬಿತ್ತನೆಯನ್ನ ಮಾಡಬೇಕು. ಅದರ ಜೊತೆಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಸಿಗುತ್ತೆ, ಅದನ್ನ 500 g ಅನ್ನ ಉಪಯೋಗ ಮಾಡಬೇಕು ಒಂದ್ ಎಕರೆಗೆ ಬೇಕಾಗುವ ಬೀಜಕ್ಕೆ. ಹಾಗೆನೆ ನಾವು ಗಂಧಕ ಮತ್ತು ಜಿಪ್ಸಮ್ ಅನ್ನ ಸುಮಾರು 20 ದಿವಸಗಳ ಮುಂಚಿತವಾಗಿ ಗೊಬ್ಬರವೇನು ಹಾಕ್ತೀವಲ್ಲ ನಾವು ತಿಪ್ಪೆ ಗೊಬ್ಬರ, ಅದರ ಜೊತೆಗೆ 8 kg ಗಂಧಕ ಮತ್ತು 40 kg ಜಿಪ್ಸಮ್ ಅನ್ನ ಬೆರೆಸಿ ನಾವು ಮಣ್ಣಿನಲ್ಲಿ ಸೇರಿಸಬೇಕಾಗತ್ತೆ. ಹಾಗೇನೆ ರೈತ ಬಾಂಧವರು ಎಲ್ಲೆಲ್ಲಿ ತಮ್ಮ ಹೊಲದಲ್ಲಿ ಜಾಸ್ತಿ ಕಳೆ ಅಂದ್ರೆ ಕಸ ಏನ್ ಬರ್ತಾ ಇರುತ್ತಲ್ಲ ಅಂತ ಒಂದು ಹೊಲದಲ್ಲಿ ನಾವು ಆ ಕಸದ ನಿಯಂತ್ರಣಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 1.3 liter ಪೆಂಡಮೆಥಿಲಿನ್ ಅಂತ ಹೇಳ್ತೀವಿ, 30 EC ರೂಪದಲ್ಲಿರುವುದನ್ನ ಸುಮಾರು 300 liter ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಅಂದ್ರೆ ಇದು ಈ ಕಳೆ ನಿಯಂತ್ರಣವನ್ನ ಕಳೆನಾಶಕವನ್ನ ನಾವು ಬಿತ್ತಿದ ದಿವಸ ಅಥವಾ ಬಿತ್ತಿದ ಮರುದಿವಸನೇ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಸ್ವಲ್ಪ ಮಟ್ಟಿಗಾದ್ರೂ ನಾವು ಭೂಮಿಯಲ್ಲಿ ಹಸಿ ಇರ್ಬೇಕಾಗತ್ತೆ. ಸೊ ಅಂತ ಒಂದು ಸಮಯದಲ್ಲಿ ಇದು ತುಂಬಾ ಚೆನ್ನಾಗಿ ಆ ಕಸವನ್ನ ನಿಯಂತ್ರಣ ಮಾಡ್ತೈತಿ. ಹಾಗೇನೆ ಕೆಲವೊಂದು ತರಕಾರಿಗಳಲ್ಲಿ ಏನಾಗ್ತಾ ಇದೆ ಅಂತಪ್ಪ ಅಂತಂದ್ರೆ ಈ ಮುಟುರು ರೋಗ ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು 1 milliliter ಅಸ್ಟಮಾಪ್ರೆಡ್ ಅನ್ನ 4 liter ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಹಾಗೆ ಸರ್ವೇ ಸಾಮಾನ್ಯವಾಗಿ ಹಣ್ಣು ಕೊರೆಯುವ ಉಳಿವಿನ ಭಾಗ ಕಂಡು ಬರ್ತಾನೆ ಇರುತ್ತೆ. ಇದರ ಒಂದು ಹತೋಟಿಗಾಗಿ ನಾವು 0.2 g ಇಮಾಮೆಕ್ಟಿನ್ ಬಂಜೈಟ್ 5 SG ರೂಪದಲ್ಲಿರುವುದನ್ನ, ಇಲ್ಲಪ್ಪ ಅಂತಂದ್ರೆ 0.2 milliliter ಕ್ಲೋರಾಂಟ್ರಿನಿಪ್ರೋಲ್ ಅಂತ ಸಿಗುತ್ತೆ, 18.5 SC ರೂಪದಲ್ಲಿ ಇರುತ್ತೆ. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಹಣ್ಣು ಕೊರೆಯುವ ಉಳಿವಿನ ಭಾಗವನ್ನ ನಾವು ಚೆನ್ನಾಗಿ ನಿಯಂತ್ರಣ ಮಾಡಬಹುದು. ರೈತ ಬಾಂಧವರೇ ನಮ್ಗೇನಾಗುತ್ತೆ ಅಂತಂದ್ರೆ ಈ ಮುಂಗಾರಿನ ಪ್ರಾರಂಭಿಕ ಹಂತದಲ್ಲಿ ದನಕರುಗಳಿಗೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಇರ್ತವೆ. ಅದಕ್ಕಾಗಿ ನಾವು ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕಾಗತ್ತೆ. ಹಸು ಮತ್ತು ಎಮ್ಮೆಗಳಿಗೆ ಏನಾಗತ್ತಂದ್ರೆ ಗಂಟಲು ಬೇನೆ ಚಪ್ಪೆ ಬೇನೆಗೆ ನಾವು ಲಸಿಕೆಯನ್ನ ಹಾಕಿಸ್ಲೇಬೇಕಾಗುತ್ತೆ. ಹಾಗೆ ರೈತ ಬಾಂಧವರೇ ಕೊನೆಯದಾಗಿ ತಮ್ಗೇನ್ ಹೇಳಿಕ್ ಇಷ್ಟಪಡ್ತೇನೆ ಅಂದ್ರೆ, ನಮ್ಗೆ ಈ ಮುಂಗಾರಿನ ಒಂದು ಪ್ರಾರಂಭಿಕ ಹಂತದಲ್ಲಿ ಮಳೆ ಚೆನ್ನಾಗಿ ಬಂತು, ಇವಾಗ ಸ್ವಲ್ಪ ಮಳೆಯ ಬಾಧೆಯನ್ನ ನಾವು ನೋಡ್ತಾ ಇದೀವಿ. ಹಾಗೆ ತಾವು ಇನ್ನೂ ಮುಂದೆ ಬಿತ್ತನೆಯ ಕಾರ್ಯವನ್ನ ಚೆನ್ನಾಗಿ ಹಸಿ ಆದ್ಮೇಲೆ ತಾವು ಬಿತ್ತನೆಯನ್ನ ಕೈಗೊಳ್ಳ್ರಿ. ಮತ್ತು ನಮ್ಮ ಮುಂದಿನ 4-5 ದಿವಸವರೆಗೆ ನಮ್ಗೆ ಸ್ವಲ್ಪ ಮಟ್ಟದಲ್ಲಿ ಮಳೆಯ ಕೊರತೆ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ರೈತ ಬಾಂಧವರು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಂತ ಹೇಳಿ ಕೃಷಿ ಸಂಚಿಕೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೆ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿಯನ್ನ ಕೇಳಿದಿರಿ. ಈಗ ಕೇಳೋಣ ಫಕೀರ್ಗೌಡ ಮಾಲಿ ಪಾಟೀಲ್ ಅವರೊಂದಿಗಿನ ಕೃಷಿ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಮೈನಳ್ಳಿ ಗ್ರಾಮದ ರೈತರಾಗಿರ್ತಕ್ಕಂಥ ಫಕೀರ್ಗೌಡ ಮಾಲಿ ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ಹಂಚಿಕೊಳ್ತಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಫಕೀರ್ಗೌಡ. ನಮಸ್ಕಾರ ಮಾಲಿ ಪಾಟೀಲ್ ಅವರೇ. ಈಗ ಬಹಳ ಮುಖ್ಯವಾಗಿ ನೀವು ಕೃಷಿಕರು ಹೌದಲ್ವಾ, ಏನೇನು ಬೆಳಿತೀರಿ ಸರ್? ಶೇಂಗಾ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಅಲಸಂದಿ ಬೆಳಿತೀವಿ, ಆಮೇಲೆ ಸುರ್ಪಾನ ಬೆಳಿತೀವಿ, ಎಲ್ಲ ಬೆಳಿತೀವಿ. ಎಷ್ಟು ಎಕರೆ ಭೂಮಿ ಇದೆ ಗೌಡ್ರೆ? ಸರ್ ನಮ್ದು ಮಸಾರಿ 5 ಎಕರೆ ಐತ್ರಿ, ಆಮೇಲೆ ಎರಿ 8 ಎಕರೆ ಐತ್ರಿ. ಮಸಾರಿ ಎರೆ ಅಂದ್ರೆ ನಿಮ್ಮೂರಲ್ಲಿ ಎರಡು ರೀತಿಯಿಂದ ಮಣ್ಣಿದೆ? ಹೌದು ಹೌದು. ಹೆಂಗ ಅಂದ್ರೆ ಒಂದ್ ಸ್ವಲ್ಪ ಎರಿ ಅಂದ್ರೆ ಕಪ್ಪು ಮಣ್ಣಕತ್ರಿ, ಮಸಾರಿ ಅಂದ್ರೆ ಕೆಂಪಕತ್ರಿ. ಯಾವುದು ಸೂಕ್ತ ನಿಮಗೆ ಕೃಷಿಯಲ್ಲಿ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಬೆಳೆಯಲಿಕ್ಕೆ? ಮಸಾರಿಯಲ್ಲಿ ಅನುಕೂಲನೋ, ಕೆಂಪು ಸರ್ ಎರೆಯಲ್ಲಿ ಎರೆ ಭೂಮಿಯಲ್ಲಿ ಏನೇನು ಬೆಳಿತೀವಿ? ಬೆಳೆ ಉಗಡ್ಲಿ ಬೆಳಿತೀವಿ ಸರ್, ಸುರ್ಪಾನ ಬೆಳಿತೀವಿ, ಆಮೇಲೆ ಉಳ್ಳಾಗಡ್ಡಿ ಬೆಳಿತೀವಿ, ಮೆಣಸಿನಗಡ ಬೆಳಿತೀವಿ ಸರ್, ಎಲ್ಲ ಬೆಳಿತೀವಿ. ಈರುಳ್ಳಿನ ಬೆಳೆ ಸರ್ ಈಗ ಬೆಳೆದಿದ್ರ ನೀವು? ಈಗ ಇಲ್ಲ ಸರ್, ಈಗ ಹಾಕಿಲ್ಲ ಸರ್. ಅಂದ್ರೆ ಈ ಕಳೆದ ಸಾಲಿನಲ್ಲಿ ಏನೇನು ಬೆಳೆದ್ರಿ? ಈಗ ಇದನ್ನು ಉಳ್ಳಾಗಡ್ಡಿ ಹಾಕಿ ಸರ್. ಉಳ್ಳಾಗಡ್ಡಿ ಅಷ್ಟೇ. ಉಳ್ಳಾಗಡ್ಡಿ ಈ ಭಾಗದಲ್ಲಿ ತುಂಬಾ ರೈತರು ಹೆಚ್ಚು ಬೆಳೀತಾರೆ. ಸರ್ ಬೆಳಿತಾರೆ. ಅಂದ್ರೆ ಕಾರಣ ಏನು ಅದು? ಅದು ಒಂದು ಸ್ವಲ್ಪ ಅದು ಏನು ಖರ್ಚು ಕಮ್ಮಿ ಐತೆ ಸರ್. ಉಳ್ಳಾಗಡ್ಡಿ ಒಂದು ಮೂರು ಸಲ ಎಣ್ಣೆ ಹೊಡಿಬೇಕ್ರಿ, ಅದಕ್ಕೆಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ಆ ಥರ ಇದು ಬರ್ತೈತೆ ಸರ್. ಎಷ್ಟು ತಿಂಗಳ ಬೆಳೆ ಇದು? ಅದು ಮೂರುವರೆ ತಿಂಗಳು ಸರ್. ಮೂರುವರೆ ತಿಂಗಳು ಹಿಂಗಾರಿನಲ್ಲಿ ಬೆಳೆಯೋದು ಇದು? ಹಾಂ ಹಿಂಗಾರಿ ಸರ್. ಹಿಂಗಾರಿಗೆ ಹಾಕೊಳ್ತೀವಿ. ಹಾಂ ಹಿಂಗಾರಿ ಹಿಂಗಾರಿ. ಯಾವಾಗ ನಾಟಿ ಮಾಡೋದು ಸೂಕ್ತ ಇದು ಸರ್? ಇದು ದಸರಾ ಮಾಡಿ ಸರ್. ದಸರಾ? ಹಾಂ ದಸರಾ. ಹಾಂ ಅಲ್ಲಿಂದ ಮೂರು ತಿಂಗಳು? ಹಾಂ ಮೂರು ತಿಂಗಳು ಸರ್. ಮೂರುವರೆ ತಿಂಗಳು ಕೀಳ್ಬೇಕು ಸರ್ ಅದನ್ನೆಲ್ಲ. ಮುರಿದು ಮುರಿದು ಎಲ್ಲ ಕಿತ್ ಕಿತ್ತು ಇಡ್ಬೇಕು ಸರ್, ಗುಂಪಿ ಗುಂಪಿ. ಅದು ಉಳ್ಳಾಗಡ್ಡಿಗೆ ಏನಾದರೂ ಅದರಲ್ಲಿ ತಳಿಗಳಿದಾವ? ತಳಿ ಇಲ್ಲ, ಒಂದೇ ಒಂದೇ ತಳಿ. ಒಂದೇ ತಳಿ ಅಂದರೆ ಈಗ ಉಳ್ಳಾಗಡ್ಡಿ ಬಿತ್ತನೆ ಮಾಡಬೇಕು ಅಂತ ಅಂದ್ಕೊಂಡು, ಬೀಜ ತರೋದ್ರ ಬಗ್ಗೆ ಯಾವ ಬೀಜ ಸೂಕ್ತ ಅಂತೇಳಿ ನೀವು ನಿರ್ಧಾರ ಮಾಡೋದು ಹೇಗೆ? ಏನು ಮಾಡ್ತೀರಿ ನೀವೆಲ್ಲ ಬೀಜ ಅನ್ ಸರ್? ಹೊರಗಡೆ ತರ್ತೀವಿ ಸರ್. ಎಲ್ಲಿ ತರ್ತೀರ ನೀವು? ಸರ್ಕಾರದಲ್ಲಿ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ? ಕೃಷಿ ಇಲಾಖೆ. ಕೃಷಿ ಇಲಾಖೆಯಲ್ಲೇ ಕೊಡ್ತಾರೆ? ಹೌದು ಸರ್. ಏನು ಬೆಲೆ ಇರುತ್ತೆ ಅಲ್ಲಿ? ಅದು 1000 ಇರ್ತೈತೆ ರೀ, 950 ಇರ್ತೈತೆ ಕೆ ಜಿಗೆ. ಇಲ್ಲ ಒಂದು 20 kg ಅನ್ನ ಇರ್ತದೆ ಸರ್. 20 kg ಪಾಕೆಟ್? 20 kg. ಅದಕ್ಕೆ 1000 ರೂಪಾಯಿ ಅಂದಾಜು? 1950 ಹಿಂಗೆ ಸರ್ಕಾರದಲ್ಲಿ ಆದರೆ. ಹೌದು ಸರ್ಕಾರಲ್ಲಿ. ಹೊರಗಡೆ ತೊಗೊಂಡ್ರೆ ಹೊರ ಎಲ್ಲ ಸೇಮ್ ಸರ್? ಸೇಮ್ ರೇಟ್. ಸೇಮ್ ರೇಟ್. ಇದಕ್ಕೇನಾದರೂ ಸರ್ಕಾರ ಸಹಾಯಧನ ಪ್ರೋತ್ಸಾಹ ಸಬ್ಸಿಡಿ ಏನಾದರೂ ಕೊಡ್ತದಾ? ಹೀಗೆ ಸಬ್ಸಿಡಿ ಏನಿಲ್ಲ ಸರ್. ಸಬ್ಸಿಡಿ ಅದೇ ಉಳ್ಳಾಗಡ್ಡಿಗೆ ಏನು ಸಬ್ಸಿಡಿ ಇಲ್ಲ? ಇಲ್ಲ ಸರ್. ಸರ್ ಈಗ ಬೀಜ ತಂದ ಮೇಲೆ ಬೀಜೋಪಚಾರ ಮಾಡುವಂಥ ವಿಧಾನಗಳು ಏನಾದರೂ ಇದಾವ? ಯಾವ ಸರ್ ಬಿತ್ತನೆ ಮಾಡೋದಕ್ಕೆ ಬೀಜಗಳಿಗೆ ಔಷಧಿ ಸಿಂಪರಣೆ ಮಾಡಿ ಅದನ್ನ ಬೀಜೋಪಚಾರ ಮಾಡಿ ಬಿತ್ತಿದ್ರೆ ರೋಗ ರುಜಿನ ನಿಯಂತ್ರಣಕ್ಕೆ ಬರುತ್ತದೆ ಅಂತಕ್ಕಂಥದ್ದು ಬೀಜ ಅದ ಸರ್? ಇದನ್ನ ಕಲಿಸ್ತಾರೆ ಸರ್, ಪುಡಿ ಕಲಿಸ್ತಾರೆ ಸರ್. ಪುಡಿ ಕಲಿಸಿ ಯಾರು ಕೊಡ್ತಾರೆ ಅದನ್ನ? ಈ ಗೊಬ್ಬರದಂಗಡಿ ಯಾರು ಕೊಡ್ತಾರೆ ಸರ್? ಕೃಷಿ ಇಲಾಖೆಯಲ್ಲಿ ತಗೊಳ್ತೀರಾ, ಖಾಸಗಿಯಲ್ಲಿ ತಗೊಳ್ತೀರಾ? ಇಲ್ಲ ಹೊರಗಡೆನೂ ತಗೊಂತೀರಿ, ಅಲ್ಲಿನೂ ತಗೊಂತೀರಿ ಸರ್. ಎರಡು ಕಡೆ ಸಿಗ್ತಾರೆ ಸರ್. ಅದನ್ನ ಮಿಕ್ಸ್ ಮಾಡ್ತೀರಿ? ಹೇಗೆ ಮಿಕ್ಸ್ ಮಾಡೋದು? ಮಿಕ್ಸ್ ಮಾಡಿ ಕಲಿಸಿಟ್ಟು ಬಿಡಕ್ಕೆ ಸರ್. ಕಲಿಸಿಡ್ತೀರಿ? ಅದು ಅಂದರೆ ಇದು ಬರಲ್ರಿ, ಹುಳ ಹತ್ತಲ್ಲ ಸರ್. ಹುಳ ಹತ್ತದಿಲ್ಲ? ಹುಳ ಹತ್ತಲ್ರಿ. ಕಲಿಸಿ ಎಷ್ಟು ಸಮಯದೊಳಗೆ ಬಿತ್ತನೆ ಮಾಡಬೇಕು? ಒಂದು 2-3 ತಿಂಗಳ ಕಲಿಸಿಡ್ತೀರಿ ಸರ್. ಹೌದು. ಸರಿ, ಈಗ ಬಿತ್ತನೆಗೆ ನೀವು ಬಳಸುವ ಯಂತ್ರಗಳು ಅಥವಾ ವಿಧಾನಗಳು ಏನು? ಕೂರಿಗೆ ಸರ್. ಈಗ ನಾವು ಈಗೆಲ್ಲ ಮಿಷಿನ್ಗಳು ಬಂದಿದೆ ಅಂದರೆ ಕೂರಿಗೆ ಕಬ್ಬಿಣದ ಇವೆಲ್ಲ ಬಂದಿದೆ? ಅದೇ ಟ್ರ್ಯಾಕ್ಟರ್ ಸರ್. ಕೂರಿಗೆಲ್ಲಿದ್ದ ಬಿತ್ತಿಸ್ತಾರೆ ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ ಈಗ ನಡುಕಟ್ಟಿನ ಕೂರಿಗೆ ಅಂತಾರೆ, ಅದರಲ್ಲಿ ಹೆಂಗೆ ಆ ಥರದ್ದು ಬಳಸ್ತೀರಾ? ಇದು ಸರ್ ಟ್ರ್ಯಾಕ್ಟ್ರಿ ಕೂರಿಗೆ ಇರ್ತೈತೆ ಸರ್, ಅದನ್ನ ಇದು ಅದರಲ್ಲೇ ಬಳಕೆ ಮಾಡಿ ಅದರಲ್ಲೇ ಬಿತ್ತು ಸರ್. ಗೊಬ್ಬರ ಸಾಲಿನ ಸಾಲಿಗೆ ಏನಾದರೂ ಅಂತರಗಳು ಇರಬೇಕಾ? ಇಲ್ಲ ಸರ್, ಕರೆಕ್ಟ್ ಬರ್ತದೆ ಸರ್. ಎಷ್ಟು ಇರಬೇಕು ಅದು ಸಾಲಿನ ಸಾಲ? ಒಂದು 4 ಸಾಲು ಇರ್ತದೆ ಸರ್. 4 ಸಾಲ ಇರುತ್ತೆ ಸರಿ. ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಗ್ಯಾಪ್ ಎಷ್ಟು ಇರ್ತದೆ ಅಂತ? ಒಂದು ಗ್ಯಾಪ್ ಅಂದ್ರೆ ಸರ್ ಒಂದು 18 ಇಂಚ್ ಅಷ್ಟು ಅಂತರ ಇರ್ತದೆ. ಬಿತ್ತನೆ ಮಾಡ್ತೀರಿ? ಹೌದು ಸರ್. ಬಿತ್ತನೆ ಮಾಡಿ ಎಷ್ಟು ದಿನದಲ್ಲಿ ಅಂದರೆ ಆರಂಭದಲ್ಲಿ ಉಳ್ಳಾಗಡ್ಡಿಗೆ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ತಾವೆ? ಹೇಗೆ ಈಗ ಕೀಟಬಾಧೆ ಆಗಿರ್ಬೋದು, ರೋಗ ಆಗಿರ್ಬೋದು? ರೋಗ ಕೀಡಿ ಬರ್ತದೆ ಸರ್. ಯಾವಾಗ ಬರ್ತದೆ ಅದು? ಏನೆಲ್ಲ ಬಿತ್ತಿದ ಮೇಲೆ ಒಂದು 21 ದಿನಕ್ಕೆ ಚಲುವಾಗಿಬಿಡ್ತದೆ ಸರ್. ಆಮೇಲೆ ಎಲೆ ಎಲ್ಲ ತಿನ್ನೋದು, ಇದು ತಿನ್ನೋದ್ರಿ, ಹಂಗಾಗಿ ಇದಾಗ. ಅದನ್ನೆಲ್ಲ ಹೇಗೆ ನಿಯಂತ್ರಣ ಮಾಡ್ಕೊಳ್ತೀರಿ ನೀವು? ಏನು ಸರ್ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಅದು ಔಷಧ ಹೊಡಿತೀವಿ ಸರ್. ಯಾವ ಥರದ ಔಷಧಿಗಳು? ಯಾರನ್ನ ಸಂಪರ್ಕಿಸ್ತೀರಿ ನೀವು? ಕೃಷಿ ಅಧಿಕಾರಿಗಳನ್ನ ಸಂಪರ್ಕಿಸ್ತಿರೋ? ಅಂಗಡಿಯಲ್ಲಿ ಹೋಗಿ ಔಷಧಿ ತರ್ತೀವಿ? ಅಂಗಡಿಯಲ್ಲಿ ತರ್ತೀವಿ. ಅಂಗಡಿಯಲ್ಲಿ ಹೇಳಿದ್ರೆ ಅಂಗಡಿಯಲ್ಲಿ ತರ್ತೀರಿ, ಆಮೇಲೆ ಅಲ್ಲಿನ ತರ್ತೀವಿ ಸರ್, ಕೃಷಿ ಇಲಾಖೆದಾಗ ತರ್ತೀವಿ. ಸರ್ ಇದಲ್ಲದೆ ಮತ್ತೆ ಏನು ಸಮಸ್ಯೆಗಳು ಇರ್ತಾವ? ಆಗ ಏನಿಲ್ಲ ಸರ್, ಅದೇ ಇದು ರೋಗ ಅಷ್ಟೇ, ಕೀಡಿ ಅಷ್ಟೇ ಸರ್ ನಮ್ಮಲ್ಲಿ. ಇದು ಸಂಪೂರ್ಣವಾಗಿ ಮಳೆ ಆಶ್ರಿತ ಬೆಳೆ? ಹಾಂ ಮಳೆ ಅಂದ್ರೆ ಸರ್ ವಾತಾವರಣ ಗಾಳಿಗೇನು ಬೆಳಿತೈತೆ ಸರ್. ಇದು ಯಾವ್ದು ಇಬ್ಬನಿಗೇನು ಬೆಳೆ? ಇಬ್ಬನಿಗೆ ಬೆಳಿತಾ? ಇಬ್ಬ ಥಂಡಿಗ್ರಿ, ಥಂಡಿಗೆ. ಸೊ ಹಾಗಾಗಿ ಚಳಿಗಾಲಕ್ಕೆ ಇದನ್ನ ಆಯ್ಕೆ ಮಾಡ್ಕೊಳ್ತಾ ಸರ್ ಆರಾಮಾಗಿ ಬಂದ್ಬಿಡ್ತಲ್ಲ ಬಂದ್ಬಿಡ್ತದೆ ಸರ್ ಅನ್ನೋತಕ್ಕಂಥ ಕಾರಣಕ್ಕಾಗಿ ಉಳ್ಳಾಗಡ್ಡಿಯನ್ನ ನಿಮ್ಮಲ್ಲಿ ಜಾಸ್ತಿ ಬೆಳೀತಾ ಹೋಗ್ತಾರೆ ಅಂತ ಅನ್ಸುತ್ತೆ. ಸೊ ವಾತಾವರಣದ ಪೂರಕ ಇದಕ್ಕೆ ಸಹಾಯ ಆಗ್ತದೆ ಚಳಿ ವಾತಾವರಣ. ಚಳಿ ವಾತಾವರಣ ಇಬ್ಬನಿಗೇನೆ ಇದು ಬೆಳೆ ಬಂದ್ಬಿಡ್ತಾರೆ? ಬಂದ್ಬಿಡ್ತದೆ ಸರ್. ಈಗ 3 ತಿಂಗಳಲ್ಲಿ ಖರ್ಚು ಏನೇನು ಬರ್ತಾರೆ ಒಂದು ಎಕರೆಗೆ ಸಾಮಾನ್ಯವಾಗಿ? ಸಾಮಾನು ಅಂದ್ರೆ ಒಂದು 5,000 ಬರ್ತದೆ ಸರ್. ಏನೇನು ಯಾವ್ಯಾವ್ದಕ್ಕೆ? ಎಣ್ಣೆ ಹೊಡಿಯೋದ್ರಿ, ಆಮೇಲೆ ಎಲ್ಲ ಅವ್ರ ಕೂಲಿಗಾರಿಗೆ ಕೊಡೋದ್ರಿ. ಎಲ್ಲ ಕೂಲಿ ಕೆಲಸಗಳು ಏನೇನು ಇರ್ತದೆ ಇದರಲ್ಲಿ? ಅವ್ರಿಗೆ ಔಷಧ ಹೊಡಿತಾರಲ್ಲ ಸರ್, ಅವ್ರಿಗೆ ಕೊಡ್ಬೇಕಲ್ಲ. ಅಂದ್ರೆ ನೀವು ಮನೆಯವ್ರು ಯಾರು ಅದ್ರಲ್ಲಿ ತೊಡಸ್ಕೊಳ್ಳಲ್ಲ? ಇಲ್ಲ ಇಲ್ಲ, ಒಂದು ಅಂದ್ರೆ ಉಳಿ ಇರ್ತೈತಲ್ಲ ಸರ್ ಕಾಲು, ಹಂಗಾಗಿ ಇದನ್ನ ಮಾಡಿ ಸಮಸ್ಯೆ ಹಚ್ಚೆ ಹೊಡಿಸ್ತೇವೆ ಸರ್. ಅದು ಎಲ್ಲ ಮೈಗೆ ಹಚ್ಚಿದ್ರೆ ಒಂಥರ ಉಪ್ಪಾರ ಗುಳಿ ಎದ್ಬಿಡ್ತಾವೆ ಸರ್. ಹೌದಾ? ಗುಳಿ. ಈಗ ಅವರು ಎಣ್ಣೆ ಹೊಡೆಯೋರೆಲ್ಲ ಏನಾದರೂ ಕಾಲು ಚೀಲ ಇಂಥವ್ರು ಬಳಸ್ತಾರೆ? ಹಾಕ್ಯಂತಾರೆ ಸರ್. ಹಾಕ್ಯಂತ ಹಾಕ್ಕೊಳ್ತಾರೆ? ಹಾಕ್ಯಂತ. ಸರಿ, ಆ ತರದಕ್ಕೆ ಔಷಧಿ ಹೊಡೆಯೋದಕ್ಕೆ ಆಳುಗಳನ್ನು ಬಳಸ್ತೀರಿ, ಮತ್ತೆ ಕಳೆ ನಿರ್ವಹಣೆ ಮಾಡೋದಕ್ಕೆ ಏನಾದರೂ ಅಗತ್ಯ ಇರ್ತದೆ? ಕಳೆ ತೆಗಿಸ್ತೀರಿ ಸರ್. ಕಳೆ ಬರ್ತದೆ ಇದ್ರೆ? ಬರ್ತದೆ ಸರ್. ಉಳ್ಳಾಗಡ್ಡೆ ತೆಗಿಸ್ತೀರಿ ಸರ್, ಮೆಣಸಿನ್ಗಿಡ ತೆಗಿಸ್ತೀರಿ? ಅಲ್ಲ, ಈ ಉಳ್ಳಗಡ್ಡೆಯಲ್ಲಿ ಉಳ್ಳಗಡ್ಡೆ ತೆಗಿಸಲ್ಲ ಸರ್, ಗಡ್ಡೆ ಹೊಡೆಸ್ತೀರಿ ಸರ್. ಗಡ್ಡೆ ಹೊಡೆಸಿದ್ರೆ ಏನಾಗಲ್ಲ ಸರ್? ಕಳೆ ಜಾಸ್ತಿ ಬರಲ್ಲ? ಬರಲ್ಲ ಸರ್, ಬರಲ್ಲ. ಹಾಗಾಗಿ ಕಳೆ ನಿರ್ವಹಣೆಯ ಸಮಸ್ಯೆ ಕಡಿಮೆ ಇದೆ? ಕಡಿಮೆ ಸರ್. ಇಷ್ಟು ಕೆಲಸ ಆದ್ಮೇಲೆ ಮುಂದೆ ಏನು ಕೆಲಸ ಇರಲ್ಲ? ಇರಲ್ಲ ಸರ್, ಈಗ ಲಾಸ್ಟ್ ಸರ್. ಮೂರು ತಿಂಗಳಾದ್ಮೇಲೆ ಕಟಾವಿಗೆ ಬರ್ತಾ ಇದಾವೆ? ಹ್ಞೂ ಸರ್. ಉಳ್ಳಗಡ್ಡೆ ಹೌದಲ್ವಾ, ಈಗ ನೆಕ್ಸ್ಟ್ ಫೆಬ್ರವರಿ ಫಸ್ಟ್ ವೀಕಿಗೆಲ್ಲ ಕಟಾವ್ ಮಾಡ್ತಾರೆ ಸರ್. ಅದನ್ನ ಕಟಾವ್ ಮಾಡುವ ವಿಧಾನ ಏನು, ಹೆಂಗೆ ಕೇಳ್ತಾರೆ ಸರ್? ಹಿಂಗ ಕೈಲಿ ಕಿತ್ತರ ಮುರಿತೀರಿ ಸರ್ ಅದನ್ನ, ಕಟ್ಟಿಗೆ ಇರ್ತದೆ. ಏನಾದ್ರು ಬಂದಿದಾವ? ಮಿಷನ್ ಅಂದ್ರೆ ಮಿಷನ್ ಇದಕ್ಕೆ ಹಾಕಿಸ್ತೀರಿ ಸರ್, ನಮ್ಮ ಮಿಷನ್ ಮುರಿದ ಮೇಲೆ ಹಾಕಿಸ್ತೀರಿ? ಆಮೇಲೆ ಹೊಲದಲ್ಲೇ ಅವ್ನು ತೆಗಿಯೋದಕ್ಕೆ ಅದಕ್ಕೆ ಇದಕ್ಕೆ ಮಿಷನ್? ಇಲ್ಲ ಸರ್, ತೆಗಿಯೋದಕ್ಕಿಲ್ಲ. ಕೈಲಿ ಕಿತ್ತು ಇಡ್ತು, ಗುಂಪಿ ಗುಂಪಿ ಇಟ್ಟು ಮಿಷನ್ಗೆ ಹಾಕಿಸ್ತೀವಿ. ಈ ಉಳ್ಳಗಡ್ಡೆಗೆ ಮಾರ್ಕೆಟ್ ಇಲ್ಲಿ ಸರ್ ಮುಂಡ್ರಿ ಇರ್ತೈತಿ ರೀ, ತಳಕಲ್ ಇರ್ತೈತಿ, ಎಲ್ಲ ಕಡೆ ಇರ್ತೈತಿ ಸರ್. ನೀವೆಲ್ಲ ಹೋಗಿ ಮಾರ್ತೀರಿ? ನಾವು ತಳಕಲ್ ಮಾರ್ತೀರಿ. ಏನ್ರಿ ಜಾಸ್ತಿ ತಳಕಲ್ ರೀ? ಏನ್ ಉಪ್ಗಡ್ಲಿಯ, ಈ ಉಳ್ಳಗಡ್ಲಿಯ ಬೆಲೆ ನಿಮ್ಮ ಅನುಭವದ ಪ್ರಕಾರ ತುಂಬಾ ಏರುಪೇರು ಆಗಿದೆಯಾ? ಜಾಸ್ತಿ ಆಗೋದು, ಕಮ್ಮಿ ಆಗೋದು? ಹಾಕತ್ ಸರ್. ಎಷ್ಟು ವ್ಯತ್ಯಾಸ ಆಗ್ತದೆ? ರೇಟ್ ಒಂದು 5,000 ಬರ್ತೈತ್ರಿ, 4,800 ಬರ್ತೈತ್ರಿ. ಅಂದ್ರೆ ತುಂಬಾ ಅಂತರ ಏನಿಲ್ಲ? ಇಲ್ಲ ಇಲ್ಲ. ಈಗ ಟೊಮಾಟೋ ಬೆಲೆ ಒಂದೊಮ್ಮೆ ಜಾಸ್ತಿ ಬಂದ್ಬಿಡುತ್ತೆ, ಒಮ್ಮೆ ನೆಲಕ್ಕೆ? ಇಲ್ಲ ಇಲ್ಲ ಸರ್, ಇದ್ರಲ್ಲಿ ಹಂಗೇನಾಗಲ್ಲ, ಹಂಗೇನಾಗಲ್ಲ. ಹಾಗಾಗಿ ರೈತರಿಗೆ ಒಂದು ಭರವಸೆ ಇದು, ಭರವಸೆ ಸರ್. ಹಣಕಾಸಿನಲ್ಲಿ ಅಂದ್ರೆ ಲಾಸ್ ಆಗೋದಿಲ್ಲ ಇದರಲ್ಲಿ? ಲಾಸ್ ಆಗಲ್ಲ ಸರ್, ಉಳ್ಳಗಡ್ಡೆ ಲಾಸ್, ಉಳ್ಳಗಡ್ಡೆಯಲ್ಲಿ ಲಾಸ್ ಇರತಕ್ಕಂಥದ್ದು. ಈ ಕಾರಣಕ್ಕಾಗಿ ಉಳ್ಳಗಡ್ಡೆಯನ್ನ ಹೆಚ್ಚು ಅವಲಂಬಿಸ್ಕೊಳ್ತಾರೆ. ಪರಿಸರದ ಕಾರಣಕ್ಕೆ ಮತ್ತು ಬೆಲೆಯಲ್ಲಿ ಹೆಚ್ಚು ಏರುಪೇರು ಆಗೋದಿಲ್ಲ. ಒಂದು ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಕಾಲಕ್ಕೆ ಸಿಗ್ತದೆ ಅಂತಕ್ಕಂಥದ್ದು. ಜೊತೆಗೆ ನೀವು ಈರುಳ್ಳಿಯನ್ನೆಲ್ಲ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ. ಈರುಳ್ಳಿ ನಿಮ್ಮ ಭಾಗದಲ್ಲಿ ಹೇಗೆ, ಅದು ಯಾವ ಸಮಯದಲ್ಲಿ ಬಿತ್ತನೆ ಮಾಡಿದ್ರೆ ಸೂಕ್ತ, ನೀವು ಯಾವ ಸಮಯದಲ್ಲಿ ಬಿತ್ತನೆ ಮಾಡ್ತಾ ಇದ್ರಿ ಹೇಗೆ ಸರ್? ನಾವು ಆಗಿವುಣಿ ಮಾಡಿ ಬಿತ್ತು ಸರ್. ಹಾಗೆ ಎಷ್ಟು ತಿಂಗಳ ಬೆಳೆ? ಅದು 6ನೇ ತಿಂಗಳದ ಬಿತ್ತು ಸರ್, 6ನೇ ತಿಂಗಳದ್ಮೇಲೆ. ಜೂನ್ ತಂದಂತ? ಜೂನ್ ಜುಲೈ ರೀ. ಇದು ಎಷ್ಟು ತಿಂಗಳ ಬೆಳೆ ಇದು? ಅದು 3 ತಿಂಗಳು ಸರ್, 3-4 ತಿಂಗಳು ಆಕತ್ತೆ ಸರ್. ಇಲ್ಲ, ನೀವು ಯಾವುದು ಬಿತ್ತದು ಈರುಳ್ಳಿಯಲ್ಲಿ? ಈರುಳ್ಳಿ ಬೀಜ ತಂದು ಬಿತ್ತು ಸರ್. ನೀವು ಬೀಜನ ಖಾಸಗಿ ಅಂಗಡಿಗಳಲ್ಲಿ ತರ್ತೀರಾ? ಹೊರಗಡೆ ತರ್ತೀರಾ? ಅಥವಾ ರೈತರು ಯಾರಾದರೂ ಈರುಳ್ಳಿ ಬೀಜಗಳನ್ನ ಉತ್ಪಾದನೆ ಮಾಡ್ತಾ ಇರ್ತಾರೆ? ಇಲ್ಲ ಸರ್, ಹೊರಗಡೆ ತರ್ತೀವಿ ಸರ್, ಹೊರಗಡೆ ಬೇರೆ ಊರಲ್ಲಿ ತರ್ತಂತ ಬಿತ್ತು ಸರ್. ಬೀಜಗಳ ವಿಶ್ವಾಸ ನಿಮಗೆ ಕಾನ್ಫಿಡೆಂಟ್ ಇರ್ತದೆ ಅಂದ್ರೆ? ಮೋಸ ಆಗಿಲ್ಲ ಇದುವರೆಗೂ? ಇಲ್ಲ ಇಲ್ಲ ಸರ್, ಮೋಸ ಆಗಿಲ್ಲ. ಈರುಳ್ಳಿ ಕೆಲವೊಮ್ಮೆ ತುಂಬಾ ಲಾಸ್ ಆಗ್ತದೆ ಅಂತ ಹೇಳ್ತಾರೆ, ಈ ಬಾರಿ ಹೇಗಾಯ್ತು? ಲಾಸ್ ಅಂದ್ರೆ ಸರ್ ಮಳೆ ಜಾಸ್ತಿ ಆಗಿ ಲಾಸ್ ಆಗತ್ತೆ ರೀ. ಹೌದಾ? ಮಳೆ ಜಾಸ್ತಿ ಇರಬಾರ್ದ್ರಿ ಸರ್, ಅದಕ್ಕೆ ಮೀಡಿಯಂ ಇದ್ರ ಏನು ಆಗಲ್ಲ ಸರ್. ಅದು ಈ ಬಾರಿ ಹೇಗೆ ಬಂದಿದೆ ನಿಮ್ದು? ಏನು ಸರ್ ಈ ಸಲ ಲಾಸ್ ಆಗೈತೆ ಸರ್ ಬೆಳೆ? ಕಾರಣ? ಉಳ್ಳಗಡ್ಡೆ ಮಳೆ ಜಾಸ್ತಿ ಆಗಿ ಲಾಸ್ ಆಯ್ತು ಸರ್. ಉಳ್ಳಾಗಡ್ಡೆ ಸರ್ ಲಾಸ್ ಆಯ್ತು. ಲಾಸ್ ಆಯ್ತು ಅಂದ್ರೆ ಏನ್ ಸಮಸ್ಯೆ ಆಯ್ತು? ಏನ್ ಸರ್ ಮಳೆ ಜಾಸ್ತಿ ಆಗಿ ಅದ್ರಾಗ ಕೊಳತು ಬಿಡ್ತೈತೆ ಸರ್. ಗಡ್ಡಿನ ಕೊಳತು? ಕೊಳತು ಬಿಡ್ತೈತೆ. ಓ, ಎಷ್ಟು ಎಕರೆ ಈ ರೀತಿ ಸಮಸ್ಯೆ? ಏನೋ 10 ಎಕರೆ ಹಾಕಿದ್ರೆ ಲಾಸ್ ಆಯ್ತು ಸರ್. ವಿಮೆ ಮಾಡಿಸಿದ್ರೆ ನೀವು ಬೆಳೆ ವಿಮೆ? ಬೆಳೆ ವಿಮೆ ತುಂಬಿ ಸರ್. ಹಾಂ, ಈರುಳ್ಳಿದು ತುಂಬಿ ಸರ್. ಅದ್ರದ್ದು ಪರಿಹಾರ ಸಿಗುತ್ತಾ? ಅದಕ್ಕೆ ಸಿಗ್ತೈತೆ ಸರ್, ಸಿಗ್ತೈತೆ. ಅದು ಯಾವಾಗ ಅದು ಕ್ಲೇಮ್ ಆಗೋದು? ಅದು ಅಂದ್ರೆ ಅದು ನಾವು ಕೊಟ್ಟ ಮೇಲೆ ಒಂದು 4-5 ತಿಂಗಳು ಸಿಗ್ತೈತೆ ಸರ್. ಅವ್ರೇನಾದ್ರು ಸಮೀಕ್ಷೆ ಮಾಡ್ತಾರಾ ಹೇಗೆ? ಏನಿಲ್ಲ ಸರ್, ಅವ್ರು ನಾವು ಕೊಟ್ಟ ಮೇಲೆ ಅದು ಹಿಂಗೆ ಸಬ್ಸಿಡಿ ಅಂತ ಹೇಳಿ ಇದು ಮಾಡೋರು. ಲಾಸ್ ಆಗಿರೋದ್ರ ಬಗ್ಗೆ ಈಗ ವಿಮೆ ನೀವು ತಗೊಳ್ಬೇಕು ಅನ್ನೋದಾದ್ರೆ, ಇನ್ಸೂರೆನ್ಸ್ ಕಟ್ಟಿರ್ತೀರಿ, ಲಾಸ್ ಆಗಿರೋದನ್ನ ಅಲ್ಲಿ ತುಂಬಿಕೊಳ್ಬೇಕು ಅನ್ನೋದಾದ್ರೆ ನೀವು ಏನೇನು ದಾಖಲಾತಿಗಳನ್ನ ಕೊಡ್ತೀರಿ ಅಲ್ಲಿ ಸರ್? ಅದ್ರ ಆಧಾರ್ ಕಾರ್ಡ್ ಕೊಡ್ಬೇಕು ಸರ್, ಪಾಸ್ಬುಕ್ ರೀ, ಆಮೇಲೆ ಪಾಣಿ ರೀ ಸರ್, ಅಷ್ಟೇ ಸರ್. ಬೆಳೆ ಲಾಸ್ ಆಗಿದ್ದನ್ನೋಕ್ಕೆ ಸಾಕ್ಷಿ ಏನಿದಕ್ಕೆ? ಇಲ್ಲ ಸರ್, ಅದು ಮತ್ತಿದನ್ನ ಕೊಟ್ಟಿರಲ್ಲ. ಯಾರು ಅಂದ್ರೆ ಅಲ್ಲಿ ಮಹಜರ್ ರಿಪೋರ್ಟ್ ಮಾಡ್ಬೇಕಾ? ವಿ ಎಗಳಾಗ್ಲಿ ಯಾರಾದ್ರಾಗ್ಲಿ ಮಾಡ್ತಾರೆ? ಮಾಡ್ತಾರೆ ಸರ್, ಯು ಎಗಳು ಮಾಡ್ತಾರೆ ಸರ್. ಅವರೆಲ್ಲ ಮಾಡಿದ್ರೆ? ಅವರೆಲ್ಲ ಮಾಡಿದ್ರೆ ಇದು ಬರ್ತಾರೆ ಸರ್, ಇದು ಮಾಡ್ತಾರೆ ಸರ್, ಹೊಲದಾಗೆಲ್ಲ GPS ಮಾಡ್ತಾರೆ. GPS ಮಾಡ್ತಾರೆ. GPS ಮಾಡಿದಾಗ ಯಾವ್ಯಾವ ಬೆಳೆ ಏನೇನು ನಷ್ಟ ಅನ್ನೋದು, ನಾವು ಏನು ಬೆಳೆ ಏನು ಇರ್ತೈತಲ್ಲ ಅದನ್ನೇ ಇದು ಮಾಡ್ಬೇಕು ಸರ್, ಮತ್ತೆ ಬೇರೆ ಏನು ಮಾಡೋಕ್ಕೆ ಬರಲ್ಲ ಸರ್. ಫಕೀರ್ಗಡ್ ಅವರೇ, ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ನಿಮ್ಮ ಕೃಷಿ ಕುಟುಂಬ ನಿಮ್ದು, ಎಷ್ಟು ಜನ ಒಟ್ಟು ಮನೆಯಲ್ಲಿದ್ದೀರಿ? ಹ್ಞೂ ಸರ್. ಎಷ್ಟು ಜನ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ? ಹೌದು ಸರ್, ನಾವು ಇಬ್ಬರು ಗಣಮಕ್ಕಳು ಇದ್ದೀರಿ ಸರ್. ನಾವು ಇಬ್ಬರು ಗಂಡ ಹೆಂಡತಿ ಇಬ್ಬರು ಇದ್ದೀವಿ. ಇಬ್ಬರು ಕೆಲಸ ಮಾಡ್ತೀರಿ? ಹ್ಞೂ ಸರ್. ಮಕ್ಕಳು? ಮಕ್ಕಳು ಒಬ್ಬತ್ತೆ ಸ್ಕೂಲ್ಗೆ ಹೋಗ್ಕಂತಾರೆ. ಇನ್ನು ಸಣ್ಣವರಿದ್ದಾರಾ? ದೊಡ್ಡ ಸಣ್ಣವರಿದ್ದಾರೆ ಒಬ್ಬತ್ತು. ಹಾಂ ಹಾಂ. ಈಗ ಮಕ್ಕಳಲ್ಲಿ ಕೃಷಿ ಅಂದರೆ ಮಕ್ಕಳಂದ್ರೆ ಚಿಕ್ಕವರು ಅಂತ ನಾನು ಹೇಳ್ತಾ ಇಲ್ಲ, ಯುವಕರಲ್ಲಿ, ನಿಮ್ಮ ಗ್ರಾಮವನ್ನೇ ಗಮನದಲ್ಲಿ ಇಟ್ಕೊಂಡು ಸುಮ್ಮನೆ ಮಾತಾಡೋದಾದರೆ, ಯುವಕರಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂತ ಒಂದು ವಾದ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಡಿಮೆ ಆಗ್ತಾ ಇದೆಯಾ ಅಥವಾ ಹೇಗೆ? ಏನು ಸರ್? ಯುವಕರು, ಶಾಲೆ ಓದೋ ಹುಡ್ರೆ ಇರ್ಬೋದು, ಓದ್ಲಾರ್ದವ್ರು ಇರ್ಬೋದು, ಯಾರೇ ಇರ್ಬೋದು, ಅವರಿಗೆ ಹೊಲದಲ್ಲಿ ಕೆಲಸ ಮಾಡಲು ಆಸಕ್ತಿ ಕಮ್ಮಿ ಆಗ್ತಾ ಇದೆ ಅಂತ? ಹೊಲದಲ್ಲಿ ಮಾಡೋದಲ್ಲ ಸರ್, ಸ್ಕೂಲಲ್ಲಿ ಓದ್ಬೇಕಂತ ಇರುತ್ತೆ.